75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 18ರಿಂದ 22ರವರೆಗೆ ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, ಏಪ್ರಿಲ್ 18ರಿಂದ 22ರವರೆಗೆ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ, ತೆಂಗಿನ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರು ಹಾಗೂ ಕೀಟಶಾಸ್ತ್ರ ವಿಜ್ಞಾನಿಗಳಾದ ಟಿ ರುದ್ರಮುನಿ ಅವರಿಂದ ಭಾಷಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರುದ್ರಮುನಿ ಅಂದ್ಬಿಟ್ಟು, KVK ನಲ್ಲಿ ಫಾರಂ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಕೀಟ ತಜ್ಞರಾಗಿ ಕೆಲಸ ಮಾಡ್ತಿದ್ದೀನಿ. ತೆಂಗಿನಲ್ಲಿ ಹಲವಾರು ಕೀಟಗಳು ಮತ್ತೆ ರೋಗಗಳು ಬರ್ತಾರೆ. ಮೊದಲನೇದಾಗಿ ಕೀಟಗಳು ಯಾವ್ಯಾವ ಬರ್ತವೆ, ಅದರ ಲಕ್ಷಣ ಹೆಂಗಿರುತ್ತೆ, ಅವು ಯಾವ ರೀತಿ ತೊಂದರೆ ಮಾಡ್ತವೆ, ಯಾವ್ಯಾವ ಸ್ಟೇಜ್ ಅಲ್ಲಿ ಬರ್ತವೆ, ಯಾವ್ಯಾವ ಹಂತದಲ್ಲಿ ಯಾವ ರೀತಿ ಲಕ್ಷಣಗಳು ಇರುತ್ತೆ ಅನ್ನೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಥಮವಾಗಿ ಈಗ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನುಸಿ ಎಂಬುದು ಸುಮಾರು ವರ್ಷದಿಂದ 15 ವರ್ಷದಿಂದ ನಮಗೆ ಕಾಡ್ತಕ್ಕಂಥದ್ದು. ಅದು ಸಹ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಈಗ ಯಾರ್ಯಾರು ನಿರ್ವಹಣೆ ಮಾಡ್ತಿದ್ದೀರಾ ಅವರಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ. ನಿರ್ವಹಣೆ ಮಾಡದೆ ನೆಗ್ಲೆಕ್ಟ್ ಮಾಡಿರತಕ್ಕಂಥ ಜಮೀನಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಾಧಿಸ್ತಿದೆ. ಅದರ ಜೊತೆಗೆ ಈಗ ನುಸಿ ಹೆಂಗ್ ಕಾಡ್ತಿದೆ ಅದೇ ರೀತಿ ಬೇರೆ ಕೀಟಗಳು ಸಹ ಪ್ರಧಾನವಾಗಿ ಕಾಣಿಸ್ತಿದ್ದಾವೆ. ಅದರಲ್ಲಿ ಈಗ ಕೆಂಪು ಮೂತಿ ದುಂಬಿ ಹುಳ ಅಂದ್ಬಿಟ್ಟು ರೆಡ್ ಪಾಮ್ ವಿಲ್ ಅಂತ ಕರಿತೀವಿ, ಅದು ಸಹ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಈಗ ನುಸಿ ಬಂದ್ರೆ ಕಾಯಿಗಳು ಉದುರ್ತವೆ, ಆದರೆ ಈ ಗಿಡಗನೇ ಕಂಪ್ಲೀಟ್ ನಮಗೆ ತೊಂದರೆ ಅಂದ್ರೆ ಬಿದ್ದೋಗತಕ್ಕಂಥ ಸೊತ್ತೋಗತಕ್ಕಂಥ ಚಾನ್ಸ್ ಇದೆ ಕೆಂಪು ಮೂತಿ ಹುಳಿಂದ. ಮತ್ತೆ ಬುವಾಡಿ ಕಡಿಮೆ ಪ್ರಮಾಣದಲ್ಲಿ ಇದ್ದಿದ್ದು ಈಗ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಕಾಡ್ತಾ ಇದೆ. ಅದರಲ್ಲಿ ಎಸ್ಪೆಷಲಿ ಈ ಹೈಬ್ರಿಡ್ ತೆಂಗಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಾಡ್ತಾ ಇದೆ. ಅದನ್ನು ಯಾವ ರೀತಿ ಹತೋಟಿ ಮಾಡೋದು, ಲಕ್ಷಣ ಹೆಂಗಿರುತ್ತೆ ತಿಳಿಸೋಣ. ಮತ್ತೆ ಇನ್ನೊಂದು, ಎಲೆ ತಿಂತಕ್ಕಂಥ ಹುಳ ಕೆಲವೇ ಪ್ರದೇಶಕ್ಕೆ ಸೀಮಿತ ಆಗಿತ್ತು, ಕೆಲವು ಜಿಲ್ಲೆಗಳಲ್ಲಿ ಈಗ ನಮ್ಮ ಜಿಲ್ಲೆನಲ್ಲೂ ಈಗ ಕಾಣಿಸಿಕೊಂಡಿದೆ. ಹೊಸದುರ್ಗ ಮತ್ತು ಚಳ್ಳಕೆರೆ ತಾಲೂಕು, ಹಿರಿಯೂರು ತಾಲೂಕಲ್ಲೂ ಕಾಣಿಸಿಕೊಂಡಿದೆ. ಇದು ಸಹ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಕಾಡ್ತಾ ಇದೆ. ಅಂದರೆ ಎಲೆಯೆಲ್ಲ ಒಂಥರ ಒಣಗಿದಂಗೆ ಕಾಣ್ತಾ ಇರುತ್ತೆ. ಮತ್ತು ರೋಗದ ಒಂದು ಲಕ್ಷಣಕ್ಕೆ ಇದು ಒಂಥರ ಸಿಮಿಲಾರಿಟಿ ಇರುತ್ತೆ. ಅದನ್ನು ಯಾವ ರೀತಿ ನಾವು ಡಿಫ್ರೆನ್ಸ್ ಮಾಡೋದು ಅಂತ ಅದನ್ನು ತಿಳಿಸ್ತೀನಿ, ಮತ್ತು ಯಾವ ರೀತಿ ಹತೋಟಿ ಮಾಡೋದ್ರ ಬಗ್ಗೆ ತಿಳಿಸ್ತೀನಿ. ಮತ್ತು ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಕಳೆದ 2 ವರ್ಷದಿಂದ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಬಾಧಿಸ್ತಕ್ಕಂಥದ್ದಂದರೆ ಎಲೆಗಳೆಲ್ಲ ಕರ್ಗಾಗ್ತಾ ಇರ್ತದೆ. ಇದಕ್ಕೆ ಕಾರಣ ಏನಂದರೆ ಬಿಳಿ ನೊಣ, ಇದು ಹುಳುವಿನಿಂದ ಆಗ್ತಕ್ಕಂಥದ್ದೊಂದು. ಅದು ಯಾವ ರೀತಿ ಬರುತ್ತೆ, ಇದು ಸ್ಪೈರ್ಲಿಂಗ್ ವೈಟ್ ಫ್ಲೈ ಅಂದ್ಬಿಟ್ಟು ಬಿಳಿ ನೊಣ. ಸೊ ಇದು ಹೈಬ್ರಿಡ್ ಸಂಕ್ರಮಣ ತಳಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತೆ. ಈಗ ಒಂದೊಂದಾಗಿ ನಾವು ಯಾವ ರೀತಿ ಕೀಟಗಳು ಬರ್ತವೆ, ಯಾವ ಹಂತದಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ನಿಮಗೆ ಗೊತ್ತಿರಂಗೆ ನುಸಿ ಈಗ ಸಾಮಾನ್ಯವಾಗಿ ಇದು ಎಲ್ಲ ಹಂತದಲ್ಲೂ ಇರುತ್ತೆ, ಈ ಕಾಯಿಗಳಲ್ಲಿ ಬರ್ತಕ್ಕಂಥದ್ದು, ಇದು ಎಲೆಗೆ ಬರಲ್ಲ, ಕಾಯಿಗಳಲ್ಲಿ ಬರ್ತಕ್ಕಂಥದ್ದು ಇದು ಹುಳ. ಕಾಯಿಯಿಂದ ರಸ ಇರ್ತಕ್ಕಂಥದ್ದು ಕಾಯಿಯ ತೊಟ್ಟಿನಲ್ಲಿರ್ತಕ್ಕಂಥ ಅಂಗಾಂಶದಲ್ಲಿ ತೊಟ್ಟಿನ ಹತ್ತಿರ ಸಮೀಪ ಇದ್ಬಿಟ್ಟು ರಸ ಇರ್ತಕ್ಕಂಥ ಒಂದು ಕೀಟ. ಇದು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಮೊದಲಿಂದಲೂ ಕಾಡ್ತಕ್ಕಂಥದ್ದು. ಇದನ್ನು ಸ್ವಲ್ಪ ಆದಷ್ಟು ಹೆಂಗಂದ್ರೆ ಕಳೆದ ಒಂದು 3-4 ತಿಂಗಳು ಕಾಯುವವರೆಗೂ ಇದು ಸಾಕಷ್ಟು ಪ್ರಮಾಣದಲ್ಲಿ ಇದು ಇರುತ್ತೆ. ತೊಟ್ಟಿನ ಕೆಳಭಾಗದಲ್ಲಿ, ಎಲೆಗಳ ದಳಭಾಗದಲ್ಲಿ, ಅಂದರೆ ತೊಟ್ಟಿನ ಕೆಳದಲ್ಲಿ ದಳಗಳು ಇರ್ತವೆ, ಆ ದಳದ ಹತ್ರ ಕೆಳಭಾಗದಲ್ಲಿ ಇದ್ಬಿಟ್ಟು ರಸ ಇರ್ತಕ್ಕಂಥ ಕೀಟ. ಇದರ ಲಕ್ಷಣ ಹೆಂಗಿರುತ್ತೆ ಅಂದರೆ ತ್ರಿಭುಜಾಕಾರವಾಗಿ ಕಂದು ಬಣ್ಣದ ಮಚ್ಚುಗಳು ಫಸ್ಟು ಹಳದಿ ಕಾಣುತ್ತೆ, ಆಮೇಲೆ ಕಂದು ಬಣ್ಣದ ಮಚ್ಚುಗಳು ಕಾಣಿಸ್ತಾ, ಉದ್ದನೆ ಗೀರುಗಳು ಕಾಣಿಸ್ತಾ ಇರುತ್ತೆ. ಆಮೇಲೆ ಏಜ್ ಆದಂಗೆಲ್ಲ ಅದು ಬಲ್ತಂಗೆಲ್ಲ ಕಾಯಿ ನಮಗೆ ಅಂಟು, ನಮಗೇನು ಗಮ್ ಬರ್ತಕ್ಕಂಥದ್ದು, ಸೀಳ್ತಕ್ಕಂಥದ್ದು, ಒರಟಾಗಿರ್ತಕ್ಕಂಥ ನಾವು ಇದನ್ನು ನೋಡ್ತೀವಿ. ಇದು ಸಾಮಾನ್ಯವಾಗಿ ಎಲ್ಲ ನೋಡಿರ್ತಕ್ಕಂಥದ್ದು. ಇದನ್ನು ನಾವು ಯಾವ ರೀತಿ ಹತೋಟಿ ಮಾಡ್ಬೇಕಂದ್ರೆ, ಇದಕ್ಕೆ ನಾವು ತೆಂಗು ಎತ್ತರ ಇರೋದ್ರಿಂದ ನಮಗೆ ಸಿಂಪಡಣೆ ಮಾಡೋಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇದನ್ನು ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ಸಹ ಇದನ್ನು ಹತೋಟಿ ಮಾಡ್ಬೋದು. ಇದನ್ನು 3 ಹಂತದಲ್ಲಿ ನಾವು ಪೋಷಕಾಂಶಗಳನ್ನ ಕೊಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. ಹೆಂಗಂದ್ರೆ ಆಕ್ಚುಲಿ ಇದು ಪೊಟಾಶ್ ಕೊಡೋದ್ರಿಂದ ನಾವು ಇದನ್ನ ತಡೆದ್ಬಿಡ್ಬೋದು. ಅಂದ್ರೆ ಕೀಟ ಡೆವಲಪ್ಮೆಂಟ್ ಆಗತಕ್ಕಂಥದ್ದ ಇದು ನಿರೋಧಕತೆ ಡೆವಲಪ್ ಆಗುತ್ತೆ, ಇದರಲ್ಲಿ ಗಿಡದಲ್ಲಿ ನಿರೋಧಕತೆ ಬರುತ್ತೆ, ಸೊ ಹಂಗಾಗಿ ಕಡಿಮೆ ಆಗುತ್ತೆ. 3 ಹಂತದಲ್ಲಿ ಈಗ ಅಕ್ಟೋಬರ್, ನವೆಂಬರ್ ಮತ್ತೆ ಜನವರಿ, ಫೆಬ್ರವರಿ ಮತ್ತು ಜೂನ್, ಜುಲೈನಲ್ಲಿ 3 ಹಂತದಲ್ಲಿ 1 ಕೆಜಿ ಪೊಟಾಶ್ ಹಾಕೋದ್ರಿಂದ ಮತ್ತೆ ಯೂರಿಯಾ 1 ಕೆಜಿ ಕೊಡೋದ್ರಿಂದ, ಇವನ್ನ 3 ಹಂತದಲ್ಲಿ ಕೆಮಿಕಲ್ ಫರ್ಟಿಲೈಸರ್ ರಾಸಾಯನಿಕ ಗೊಬ್ಬರಗಳನ್ನ 3 ಹಂತದಲ್ಲಿ ಕೊಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. 1 ಪೊಟಾಶ್ 1 ಕೆಜಿ ಮತ್ತೆ ಯೂರಿಯಾ 1 ಕೆಜಿ ಸೂಪರ್ 1 ಕೆಜಿ ಕೊಡೋದ್ರಿಂದ ಇದನ್ನ ಇದು ಮಾಡಬಹುದು. ಆಮೇಲೆ ಮುಂಗಾರಲ್ಲೇ ಜೂನ್ ಜುಲೈನಲ್ಲೇ 50 ಕೆಜಿ ಕೊಟ್ಟಿಗೆ ಗೊಬ್ಬರ, ಬೇವಿನಿಂಡು 5 ಕೆಜಿ, ಜಿಪ್ಸಮ್ 1 ಕೆಜಿ, ಇದನ್ನ 3 ಒಂದೇ ಸರಿ ಕೊಡೋದು. ಇನ್ನು ಬೇರೆ ನಾವೇನು ರಾಸಾಯನಿಕ ಗೊಬ್ಬರಗಳು ಹೇಳಿದ್ನಲ್ಲ ಅದೆಲ್ಲ 3 ಹಂತದಲ್ಲಿ ಕೊಡೋದ್ರಿಂದ ಈ ಹುಳವನ್ನ ಹತೋಟಿ ಮಾಡಬಹುದು. ಅದರ ಜೊತೆಗೆ ನೀರನ್ನ ನಿರ್ವಹಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. ಆಮೇಲೆ ಏನಾದ್ರು ಒಂದು ವೇಳೆ ಚಿಕ್ಕ ಗಿಡಗಳಾಗಿದೆಯೋ, ಹೈಬ್ರಿಡ್ ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದು ಕಾಡ್ತಂತ ಹೇಳಿದೆ, ಸಿಂಪಡಣೆ ಮಾಡೋಕೆ ಸಾಧ್ಯತೆ ಇದ್ರೆ ಬೇಕಾದ್ರೆ ನಾವು ಸಿಂಪಡಣೆ ಮಾಡಬಹುದು. ಇದನ್ನ ಯಾವ ಹಂತದಲ್ಲಿ ಮಾಡಬೇಕು, ನಾನು ಆಗ್ಲೇ ಹೇಳಿದಂಗೆ 1ರಿಂದ 3ನೇ ತಿಂಗಳವರೆಗೂ ಕಾಯಿಗಳಿಗೆ ಇದು ಬಾಧಿಸ್ತಕ್ಕಂಥ ಒಂದು ನುಸಿ. ಸೊ ಇದಕ್ಕೆ ನಾವು ರಾಸಾಯನಿಕ ಅಂದ್ರೆ ಕೀಟನಾಶಕ ನುಶಿನಾಶಕ ಅಂತ ಬರ್ತಾವ. ಇದಕ್ಕೆ ನುಶಿನಾಶಕ ಈಗ ಸುಮಾರು ಡೈಕೋಫಾಲ್ ಅಂತ ಬರುತ್ತೆ, ಆಮೇಲೆ ಫಾಸ್ಮೈಟ್ ಅಂತ ಬರುತ್ತೆ, ಓಮೈಟ್ ಅಂತ ಬರುತ್ತೆ. ಈ ತರದ ಕೀಟನಾಶಕಗಳನ್ನು ಸಿಂಪಡಣೆ ಬರೇ ಕಾಯಿಗಳಿಗೆ ಸಿಂಪಡಣೆ ಮಾಡ್ತಕ್ಕಂಥ, ಇದು ಎಲೆಗಲ್ಲ ಕಾಯಿಗಳಲ್ಲಿ ಬರ್ತಕ್ಕಂಥ ಹುಳ ಆಗಿರೋದ್ರಿಂದ 3 ತಿಂಗಳ ಇರತಕ್ಕಂಥ ಅವಧಿ ಕಾಯಿಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡೋರು. ಇದನ್ನ ಪೋಷಕಾಂಶ ನಿರ್ವಹಣೆ ಮಾಡೋದ್ರ ಜೊತೆಗೆ ಇದನ್ನು ರಾಸಾಯನಿಕವನ್ನು ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. ಇದನ್ನ ಎಷ್ಟೆಷ್ಟು ಹಾಕೊಂಡು ನಾವು ಸಿಂಪಡಣೆ ಮಾಡಬೇಕು ಕಾಯಿಗಳಿಗೆ 1 ತಿಂಗಳಿಂದ 3 ತಿಂಗಳ ಕಾಯಿಗಳಿಗೆ ಅಂದ್ರೆ, ಈಗ ಡೈಕೋಫಾಲ್ ಆದ್ರೆ 2 ವಾರ ಮೇಲೆ 1 ಲೀಟರ್ ನೀರ್ ಹಾಕೊಂಡು ಸಿಂಪಡಣೆ ಮಾಡಬಹುದು. ಓಮೈಟ್ ಆದ್ರೆ 2 ml, ಮತ್ತೆ ಫಾಸ್ಮೈಟ್ ಆದ್ರೆ 2 ml, ಮತ್ತೆ ಫೆನಜಾಕ್ವಿನ್ ಅಂತ ಬರುತ್ತೆ, ಫೆನಜಾಕ್ವಿನ್ ಅದು ಸಹ 1 ಲೀಟರ್ ನೀರಿಗೆ 2 ml ಹಾಕೊಂಡು ಸಿಂಪಡಣೆ ಮಾಡೋದು, ಇದನ್ನ ಹತೋಟಿ ಮಾಡಬಹುದು. ಈಗ ಇನ್ನೊಂದು ಹುಳ ಅಂದ್ರೆ ಕೆಂಪು ಮೂತಿ ದುಂಬಿ ಹುಳ ಅಂದ್ಬಿಟ್ಟು, ಇದನ್ನ ಇಂಗ್ಲಿಷ್ ಅಲ್ಲಿ ರೆಡ್ ಪಾಮ್ಯುಲ್ ಅಂತ ಕರಿತೀವಿ. ಇದು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಈಗ ಕಾಡ್ತಾ ಇದೆ. ಇದನ್ನ ನಾವು ರೆಕಗ್ನೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ, ಇದು ಯಾಕಂದ್ರೆ ಒಳಭಾಗದಲ್ಲಿ ತಿನ್ನೋದ್ರಿಂದ, ಒಳಭಾಗದಲ್ಲಿ ಎಲ್ಲಾ ಹಂತಗಳು ಪೂರೈಸೋದ್ರಿಂದ, ಕಾಂಡದ ಒಳಭಾಗದಲ್ಲಿ ಇದ್ಬಿಟ್ಟು ಜೀವನ ಮಾಡೋದ್ರಿಂದ ಇದನ್ನ ಸ್ವಲ್ಪ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲೆಲ್ಲರೂ ನಮಗೆ ಒಂದ್ ಕಡೆ ರಂಧ್ರ ಬಿದ್ದಿರುತ್ತೆ, ರಂಧ್ರದಿಂದ ಜಿಗಿದ ವಸ್ತು ಜಿಗಿದ ನಾರಿನ ಅಂಶ ಹೊರಗಡೆ ಬರ್ತಾ ಇರುತ್ತೆ, ಸ್ವಲ್ಪ ಕಂದು ಬಣ್ಣದ ದ್ರವವು ಸಹ ಹೊರಸೂಸ್ತಾ ಇರುತ್ತೆ. ಅದನ್ನ ನಾವು ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಸ್ವಲ್ಪ ನೋಡಿದ್ರೆ, ಕುಲಂಕುಶಕ್ಕೆ ಅಬ್ಸರ್ವ್ ಮಾಡಿದ್ರೆ ಹತ್ತಿರಕ್ಕೆ ಹೋಗಿ ಸ್ವಲ್ಪ ನಾವು ಕಿವಿಯನ್ನ ಆ ಕಾಂಡಕ್ಕೆ ಇಟ್ಟರೆ ಸ್ವಲ್ಪ ಶಬ್ದ ಕೇಳಿಸ್ತಾ ಇರುತ್ತೆ. ಅಂದ್ರೆ ಮರ ತಿಂತಿರ್ತಕ್ಕಂಥ ಒಂದು ಶಬ್ದ ಕೇಳಿಸುತ್ತೆ, ಅದ್ರ ಮೇಲೆ ನಾವು ಐಡೆಂಟಿಫೈ. ಒಂದು ಜಿಗಿದ ವಸ್ತು ಹೊರಬರ್ತಕ್ಕಂಥದ್ದು, ಇದು ಎಲ್ಲಿ ಬೇಕಾದ್ರೂ ಯಾವುದೇ ಭಾಗದಲ್ಲಿ ಬೇಕಾದ್ರೆ ಇದು ಎಂಟ್ರಿ ಆಗ್ಬೋದು, ಸುಳಿ ಭಾಗದಲ್ಲಿ ಎಂಟ್ರಿ ಆಗ್ಬೋದು, ಅಥವಾ ಕಾಂಡದ ಕೆಳಭಾಗದಿಂದ ಮಧ್ಯದ ಭಾಗದಿಂದೆಲ್ಲ ಸಹ ಎಂಟ್ರಿ ಆಗ್ಬೋದು. ಈ ರೀತಿ ರಂಧ್ರವನ್ನು, ಸಣ್ಣ ರಂಧ್ರವನ್ನು ನೋಡಿ ಅದರಿಂದ ಬರ್ತಕ್ಕಂಥ ನಾರನ್ನು ನೋಡೋದ್ರಿಂದ ಇದು ಈ ಹುಳವಿನಿಂದ, ಅಂದ್ರೆ ಕೆಂಪು ಮುತಿ ದುಂಬಿ ಹುಳುವಿನಿಂದ ಹಾಕ್ತಕ್ಕಂಥದ್ದು. ಇದಕ್ಕೆ ನಾವು ಆದಷ್ಟು ರಾಸಾಯನಿಕ ವಿಧಾನಕ್ಕಿಂತ, ಯಾಕಂದ್ರೆ ಒಳಭಾಗದಲ್ಲಿರೋದ್ರಿಂದ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ, ಅದಕ್ಕಿಂತ ಒಂದು ಇನ್ನೊಂದು ಮೋಹಕ ಬೆಲೆ ಅಳವಡಿಸಿರು ಸಹ ಇದನ್ನ ಹತೋಟಿ ಮಾಡಬಹುದು. ಹೆಂಗೆ ಇದ್ರ ಚಟುವಟಿಕೆ ಗಮನಿಸಬಹುದು. ಒಂದು ವೇಳೆ ಇದ್ರ ಆವಳಿಯಿಂದ ಏನಾದರೂ ಒಂದು ಗಿಡನೇ ಬಿತ್ತಂದ್ರೆ, ಸಾಮಾನ್ಯ ಟೊಳ್ಳಾಗಿ ಕೆಲವು ರೈತರು ಏನಂದ್ಕೊಂತಾರೆ, ಏನೋ ಪ್ರಾಬ್ಲಮ್ ಆಗಿ ಬಿದ್ದಿದೆ, ಇದರಲ್ಲಿ ಏನೋ ಟೊಳ್ಳಾಗಿ ಬಿದ್ದಿದೆ, ಸಮಸ್ಯೆ ಬೇರೆ ಏನೋ ಸಮಸ್ಯೆ ಇರಬೇಕಂತ ಅನಿಸ್ತದೆ, ಆಕ್ಚುಲಿ ಇದು ಹುಳುವಿನಿಂದ ಆಗ್ತಕ್ಕಂಥದ್ದು. ನೀವು ಅದನ್ನ ಬಿದ್ದಿರ್ತಕ್ಕಂಥ ಮರವನ್ನ ನೀವು ಕೂಲಂಕೋಶವಾಗಿ ನೋಡಿದ್ರೆ ಅದರಲ್ಲಿ ಸಾಕಷ್ಟು ಹುಳುಗಳು ಇರತಕ್ಕಂಥದ್ದು ನಾವು ಕಾಣಬಹುದು. ಸೊ ಆ ಥರದ್ದು ಏನಾದ್ರು ಗಿಡ ನೀವು ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ಬರ್ನ್ ಮಾಡ್ಬೇಕು. ಅಂದ್ರೆ ಚಾಪ್ ಮಾಡ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲಾ ಸ್ಟೇಜಸ್ ಇರ್ತಾವ, ಅಂದ್ರೆ ಮರಿ ಹುಳುಗಳು, ಮೊಟ್ಟೆ ಇರ್ತವೆ. ಸೊ ಅದನ್ನೆಲ್ಲ ನಾವನ್ನ ಕಟ್ ಮಾಡಿ ಅದನ್ನ ಬರ್ನ್ ಮಾಡೋದ್ರಿಂದ ನಾವು ಮುಂದೆ ಸ್ಪ್ರೆಡ್ ಆಗ್ತಕ್ಕಂಥದ್ದನ್ನ ತಡಿಬಹುದು. ಇನ್ನೊಂದು ಏನಂದ್ರೆ ಮೋಹಕ ಬೆಲೆಗಳನ್ನು ಅಳವಡಿಸೋದ್ರಿಂದ ಇದರ ಚಟುವಟಿಕೆಯನ್ನು ನಾವು ಗಮನಿಸಬಹುದು, ಮತ್ತೆ ಇದನ್ನ ಚಟುವಟಿಕೆ ಇಲ್ದಂಗೂ ಮಾಡಬಹುದು. ಏನಂದ್ರೆ ಒಂದು ಮೋಹಕ ಬೆಲೆ ಬರುತ್ತೆ ಇದಕ್ಕೆ, ಆಕ್ಚುಲಿ ಒಂದು ಬಕೆಟ್ ರೂಪದಲ್ಲಿ ಕೊಡ್ತಾರೆ, ಅದಕ್ಕೆ ಒಂದು ರಾಸಾಯನಿಕ ವಸ್ತು ಇರುತ್ತೆ. ಅಂದ್ರೆ ಈಗ ಪ್ರಕೃತಿನಲ್ಲಿ ಗಂಡು ಹೆಣ್ಣು ಕೂಡೋದಕ್ಕೆ ಒಂದು ರಾಸಾಯನಿಕ ವಸ್ತುವನ್ನ ಹೆಣ್ಣು ರಿಲೀಸ್ ಮಾಡುತ್ತೆ. ಬಿಡುಗಡೆ ಮಾಡಿದಾಗ ಎಲ್ಲೇ ಗಂಡಿದ್ರು ಅದನ್ನ ಹುಡುಕೊಂಡ್ಬಂದು ಅದರ ಕ್ರಿಯೆಯನ್ನು ಮುಗಿಸ್ತಕ್ಕಂಥದಕ್ಕೆ ಇರುತ್ತೆ. ಅದು ಆ ವಸ್ತುವನ್ನ ಕೃತಕವಾಗಿ ತಯಾರಿಸಿರ್ತಕ್ಕಂಥ ಲ್ಯಾಬಲ್ಲಿ ಅದನ್ನ ಒಂದು ಮೋಹಕ ವಸ್ತುವನ್ನು ಇಟ್ಬಿಟ್ಟು ಇದನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥ, ಅಂದ್ರೆ ಬಲಿ ಮಾಡ್ತಕ್ಕಂಥದ್ದು, ಆಕರ್ಷಕ ಮಾಡ್ತಕ್ಕಂಥ ಒಂದು ವಿಧಾನ ಇದೆ. ಸೊ ಅದನ್ನ ನಾವು ಒಂದು ಬಕೆಟ್ ಇಟ್ಟೆ ಇಲ್ಲೇನಂದ್ರೆ ಬೇರೆ ಬೇರೆ ಬೆಳೆಗಳಲ್ಲೆಲ್ಲ ಒಂದು 15 ಅಡಿಗೆ ಇಡ್ತೀವಿ, ಆದ್ರೆ ಇಲ್ಲಿ 1 ಹೆಕ್ಟೇರ್ಗೆ ಒಂದೇ ಇಟ್ಟರೆ ಸಾಕು. ಅಂದ್ರೆ 1 ಅಥವಾ 2 ಮೋಹಕ ಬೆಲೆಗಳನ್ನ ಅಳವಡಿಸೋದ್ರಿಂದ ಇದನ್ನ ಬಕೆಟ್ ರೂಪದಲ್ಲಿ ಸಿಗುತ್ತೆ. ಕೆಲವು ಕಂಪನಿಯಲ್ಲಿ PCI ಅಂತ ಇದೆ, ಮತ್ತೆ PDBC ಬೆಂಗಳೂರು PCI ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ. PCI ಇಲ್ಲಿ ಕೆಲವು ಇವರು ಅಂಗಡಿನಲ್ಲೂ ಸಹ ಮಾರ್ತಾರೆ. ಅದನ್ನ ಇವು ಬಕೆಟ್ ಅನ್ನ ಹಾಕೋದ್ರಿಂದ, ಬಕೆಟ್ ಅನ್ನ ಸಾಮಾನ್ಯವಾಗಿ ನಾವು ಕೆಳಭಾಗದ ಮೊಟ್ಟೆ ಅಂದ್ರೆ ತೆಂಗಿನ ಗಿಡದಲ್ಲಿ ಕೆಳಮ ಇಲ್ಲ ಅಂದ್ರೆ ಕೋಲ್ ಪಕ್ಕದಲ್ಲಿ ಒಂದು ಗೂಟ ನೆಡ್ಸ್ಬಿಟ್ಟು ಅದಕ್ಕೆ ಬೇಕಾದ್ರೆ ಸ್ಟ್ರೈಟ್ ಆಗಿ ಕಟ್ಬಹುದು. ಸೊ ಅದನ್ನ ಕಟ್ಬಿಟ್ಟು ನಾವು ಮೋಹಕ ವಸ್ತುವನ್ನ ಅದರಲ್ಲಿ ಇಡೋದ್ರಿಂದ ನಾವು ಇಟ್ಬಿಟ್ಟು ಆಮೇಲೆ ಏನ್ ಮಾಡಬೇಕು, ಅದಕ್ಕೆಲ್ಲ ಬಕೆಟ್ ಅಲ್ಲೆಲ್ಲ ಹತ್ತೋದಕ್ಕೆಲ್ಲ ವಿಶೇಷವಾಗಿ ಇದು ಮಾಡಿರ್ತಾರೆ. ಅಲ್ಲಿ ತೆಂಗಿನ ಮರ ಯಾವ ರೀತಿ ಇರುತ್ತಾ ಅದೇ ರೀತಿ ಗ್ರಿಪ್ ಇರುತ್ತೆ. ಸೊ ಹುಳ ಬಂದ್ಬಿಟ್ಟು ಅಟ್ರಾಕ್ಟ್ ಆಗಿ ಅದನ್ನ ಅದ್ರ ಮೇಲೆ ಹತ್ತಿಬಿಟ್ಟು ಆ ಕಿಟಕಿ ಮಾಡಿರ್ತಾರೆ, ಒಂದು 4 ಹೋಲ್ಗಳು ಮಾಡಿರ್ತಾರೆ ಕಿಟಕಿ ರೂಪದಲ್ಲಿ, ಸ್ಕ್ವೇರ್ ರೂಪದಲ್ಲಿ, ಚಚ್ಚೌಕದಲ್ಲಿ ಇರ್ತದೆ. ಸೊ ಅದ್ರ ಮುಖಾಂತರ ಹೋಗಿ ಒಳಗಡೆ ಬೀಳ್ತಾರೆ. ಸೊ ಬಿದ್ದ ಮೇಲೆ ಎದ್ದಾಳುವ ಅಂದ್ರೆ ಒಳಭಾಗದಲ್ಲೂ ಸಹ ಸ್ಲಿಪಿನೆಸ್ ಇರುತ್ತೆ, ಅಂದ್ರೆ ಒಂಥರ ಸ್ಮೂತ್ ಇರುತ್ತೆ, ಅದು ಎದ್ದಾಳಕ್ಕಾಗಲ್ಲ, ಅಂದ್ರೆ ಹೊರಗಡೆ ಬರಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ನಾವು ಆ ಕಟ್ಟಿದ ಮೇಲೆ ನೀರನ್ನ ಹಾಕ್ಬೇಕು. ಮೋಹಕ ವಸ್ತುವನ್ನು ಇಟ್ಟ ಮೇಲೆ ಟಾಪ್ ಅಲ್ಲಿ ಲಿಡ್ ಏನು ಮುಚ್ಚಳ ಇರುತ್ತೆ, ಆ ಮುಚ್ಚಳ ಕೆಳಭಾಗದಲ್ಲಿ ಒಳಭಾಗದಲ್ಲಿ ನಾವು ಆ ಮೋಹಕ ವಸ್ತುವನ್ನು ಇಡೋದ್ರಿಂದ ಅವು ಬಂದು ಹುಳು ಆಕರ್ಷಣೆ ಆಗಿ ಅದರಲ್ಲಿ ಬೀಳುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ರೆ ಸಾಕು, ಹೊರಗಡೆ ಬರಲ್ಲ, ಕೆಲವೇ ಗಂಟೆಗಳಲ್ಲಿ ಅದು ಸತ್ತೋಗುತ್ತೆ. ಈ ರೀತಿ ಮಾಡೋದ್ರಿಂದ ಈ ಹುಳವನ್ನ ಯಾವ್ದು ಹುಳ ಬಿಡುತ್ತೆ ಅಂದ್ರೆ ಇಲ್ಲಿ ಆಕ್ಚುಲಿ ಗಂಡು ಹುಳುಗಳೆಲ್ಲ ಬಂದು ಅದರಲ್ಲಿ ಬೀಳುತ್ತೆ. ಸೊ ಹೀಗಾಗಿ ನಮಗೇನಾಗುತ್ತೆ, ಸಂತಾನೋತ್ಪತ್ತಿಗೆ ಹುಳುಗಳು ಸಿಗದಂಗೆ ಇದು ನಾಶ ಆಗ್ತಕ್ಕಂಥದ್ದು ಒಂದು ಇದನ್ನ ನೋಡಬಹುದು. ಇದು ಯಾವುದೇ ತರದ ಎಕೋ ಫ್ರೆಂಡ್ಲಿ ಇದ್ದಂಗೆ ಅಂದ್ರೆ ಯಾವುದೇ ತರಹದ ಪರಿಸರಕ್ಕೆ ಧಕ್ಕೆ ಆಗದಂಗ ತೊಂದರೆ ಆಗ್ತಕ್ಕಂಥದ್ದಲ್ಲ ವಿಧಾನ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದನ್ನ ಬೇರೆ ಬೆಳೆನಲ್ಲಿ ನಾವು ವಾರಕ್ಕೆ ಒಂದ್ಸರಿ ನಾವು ಆ ಕೆಮಿಕಲ್ ಚೇಂಜ್ ಮಾಡಬೇಕು. ಆದ್ರೆ ಈ ಉಳುವಿನಲ್ಲಿ 6 ತಿಂಗಳಿಗೆ ಒಂದ್ಸರಿ ಮಾತ್ರ ಕೆಮಿಕಲ್ ಚೇಂಜ್ ಮಾಡ್ತಕ್ಕಂಥದ್ದು. 6 ತಿಂಗಳ ನಂತರ ಇದಕ್ಕೆ ಎಫೆಕ್ಟಿವ್ ಇರಲ್ಲ. ಸೊ 6 ತಿಂಗಳವರೆಗೂ ಇದನ್ನ ಮೂಕ ವಸ್ತುವನ್ನು ಇಟ್ಬಿಟ್ಟು ಅದನ್ನ ಅಟ್ರಾಕ್ಟ್ ಮಾಡಿ ನಾವು ನಾಶ ಮಾಡ್ತಕ್ಕಂಥದ್ದು. ಇದನ್ನ ಈ ರೀತಿ ಮಾಡೋದು. ಇನ್ನೊಂದು ಏನಾದ್ರು ಒಂದು ವೇಳೆ ನಮಗೆ, ನಾನು ಆಗಲೇ ಲಕ್ಷಣ ಹೇಳಿದ್ನಲ್ಲ, ಏನಾದ್ರು ಓಲಿತ್ತು ಅದರಿಂದ ಒಂಥರ ಏನು ನಾರಿನ ಅಂಶ ಬರ್ತಾ ಇದೆ ಅಂದ್ರೆ ಅಲ್ಲಿ ನಾವು ಒಂದು ಸ್ವಲ್ಪ ಅರುಗು ಅಂದ್ರೆ ಅದನ್ನ ಓಲನ್ನ ಕ್ಲಿಯರ್ ಮಾಡಿಬಿಟ್ಟು ನಾವು ಅಲ್ಲಿ ಕೀಟನಾಶಕವನ್ನು ಸುರಿಬಹುದು. ಸುರಿದ್ಬಿಟ್ಟು ಅದಕ್ಕೆ ಕೀಟನಾಶಕ ಯಾವುದೋ ಒಂದು ಕ್ಲೋರೋಪೈರಿಪಾಸ್ ಅದನ್ನ ಕೀಟ ಅಥವಾ ಪ್ರೊಫೆನೋಪಾಸ್ ಕೀಟನಾಶಕವನ್ನು 1 ಲೀಟರ್ ನೀರಿಗೆ 2 ml ಹಾಕೊಂಡು 1-3 ಲೀಟರ್ ದ್ರಾವಣಕ್ಕೆ 1 RML ಪ್ರೊಫೆನೋಪಾಸ್ ಕೀಟನಾಶಕವನ್ನು ಹಾಕಿಬಿಟ್ಟು ಆ ರಂಧ್ರದ ಮುಖಾಂತರ ನಾವು ಫನಲ್ ಇಟ್ಬಿಟ್ಟು ಅದ್ರ ಮುಖಾಂತರ ಒಯ್ದು ಎಷ್ಟೋಗುತ್ತೆ ಅಷ್ಟು ನಾವು ಸ್ಲೋ ಆಗಿ ಹಾಕ್ಯಂತ ಹೋಗ್ಬೇಕು ದ್ರಾವಣವನ್ನು. ಆಮೇಲೆ ಅದಕ್ಕೆ ಹಸಿ ಮಣ್ಣು ಕೆಂಪು ಮಣ್ಣಿನಿಂದ ಮುಚ್ಚಬೇಕು. ಈ ಮುಚ್ಚೋದ್ರಿಂದ ಏನಾಗುತ್ತೆ, ಒಳಭಾಗದಲ್ಲಿ ಧೂಪ ಹಾಕಿದಂಗಾಗುತ್ತೆ, ಕೀಟನಾಶಕ ಮೂವ್ಮೆಂಟ್ ಇರುತ್ತೆ, ಹಂಗಾಗಿ ಅಲ್ಲಿರ್ತಕ್ಕಂಥ ಏನು ಸಂತತಿ ಇರುತ್ತೆ ಅದು ನಾಶ ಆಗ್ತದೆ. ಸೊ ಇನ್ನೊಂದಂದ್ರೆ ಬುವಾಡಿ. ಇದು ಸಾಮಾನ್ಯವಾಗಿ ಎಲ್ಲ ರೈತರಿಗೆ ಗೊತ್ತಿದೆ, ಇದನ್ನು ಸ್ಥಳೀಯವಾಗಿ ನಾವು ಬುವಾಡಿ ಅಂತ ಕರಿತೀವಿ. ಇದು ಚಿಗುರು ಅಂದ್ರೆ ಸುಳಿಭಾಗದ ಎಲೆಗಳನ್ನು ತಿಂತಕ್ಕಂಥದ್ದು, ಅಂದ್ರೆ ಅರಳದೇ ಇರತಕ್ಕಂಥ ಸುಳಿಭಾಗದ ಎಲೆಗಳನ್ನ ಒಳಭಾಗದಲ್ಲಿದ್ದು ತಿಂತಕ್ಕಂಥದ್ರಿಂದ ಇದು ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಈಗ ಬಾಧಿಸ್ತಾ ಇದೆ. ಆಮೇಲೆ ನಾವು ಲಕ್ಷಣಗಳು ಯಾವ ರೀತಿ ಕಾಣುತ್ತಂದ್ರೆ ಸುಳಿಭಾಗದ ಎಲೆಗಳು ವಿ ಆಕಾರದಲ್ಲಿ ಕಟ್ಟಿರುತ್ತೆ, ವಿ ಆಕಾರದ ಕಟ್ ಮಾಡಿರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಸುಳಿ ಎಲೆ ಅಂತ ಸಣ್ಣ ಗಿಡಗಳಿಗೆ ಸಹ ಇದು ಬಾಧಿಸ್ತಕ್ಕಂಥದ್ದು. ಸಣ್ಣ ಗಿಡಗಳಿಗೆ ಬಾಧಿಸಿದ್ರೆ ಇದು ಸೊತ್ತೋಗ್ತಕ್ಕಂಥದ್ದು, ಗಿಡನೇ ನಾಶ ಆಗ್ತಕ್ಕಂಥದ್ದು ಸಂದರ್ಭವನ್ನು ನಾವು ಎದುರಿಸ್ತಾ ಇದೀವಿ. ದೊಡ್ಡ ಗಿಡದಲ್ಲಿ ಸ್ವಲ್ಪ ಅದಕ್ಕೆ ಡ್ಯಾಮೇಜ್ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ವಿ ಆಕಾರದ ಕಟ್ಟೆ ಅನ್ನೋದು ಇತ್ತಂದ್ರೆ ಇದು ಬುವಾಡಿಯಿಂದ. ಈ ಬುವಾಡಿ ಆಕ್ಚುಲಿ ಎಲ್ಲಿ ಇರುತ್ತೆ ಅಂದ್ರೆ, ಆಕ್ಚುಲಿ ಇದಕ್ಕೆ ತೊಂದರೆ ಮಾಡ್ತಕ್ಕಂಥದ್ರೆ ಪ್ರೌಢಾವಸ್ಥೆಯಲ್ಲಿ ಬುವಾಡಿ ತೊಂದರೆ ಮಾಡುತ್ತೆ, ಆದ್ರೆ ಬೇರೆ ಹಂತಗಳು ತೊಂದರೆ ಮಾಡಲ್ಲ. ಅದು ಅಂದ್ರೆ ತಿಪ್ಪೆನಲ್ಲಿರುತ್ತೆ, ತಿಪ್ಪೆಗೆ ನಾವು ಟ್ರೀಟ್ಮೆಂಟ್ ಮಾಡೋದ್ರಿಂದ, ಯಾಕಂದ್ರೆ ಬೇರೆ ಸ್ಟೇಜಸ್ ಮೊಟ್ಟೆ ಇಡ್ತಕ್ಕಂಥದ್ದು ಆಗ್ಲಿ ಅದರಲ್ಲಿರ್ತಕ್ಕಂಥ ಬೇರೆ ಏನು ಸ್ಟೇಜಸ್ ಮೊಟ್ಟೆಯಿಂದ ಬರ್ತಕ್ಕಂಥ ಬೇರೆ ಹುಳುಗಳು ಸಹ ಇದು ಅಲ್ಲೇನೆ ತಿಪ್ಪೆನಲ್ಲೇ ಇರುತ್ತೆ. ಅದು ತಿಪ್ಪೆಯನ್ನ ಕೊಳಿತಕ್ಕಂಥ ವಸ್ತುವನ್ನು ತಿನ್ಕೊಂಡು ಬದುಕ್ತಕ್ಕಂಥದ್ದು. ಸೊ ಹಂಗಾಗಿ ತಿಪ್ಪೆಗೆ ಟ್ರೀಟ್ಮೆಂಟ್ ಮಾಡೋದನ್ನು ಸಹ ಇದನ್ನ ಹತೋಟಿ ಮಾಡಬಹುದು. ಇದಕ್ಕೆ ಶಿಲೀಂಧ್ರನಾಶಕವನ್ನು, ಶಿಲೀಂಧ್ರ ಬರುತ್ತೆ ಆಕ್ಚುಲಿ, ಇದಕ್ಕೆ ರೋಗ ಬರ್ತಕ್ಕಂಥದ್ದು ಒಂದು ಶಿಲೀಂಧ್ರ ಇದೆ, ಅದನ್ನು ಸಿಂಪರಣೆ ಮಾಡೋದ್ರ ತಿಪ್ಪೆಯಲ್ಲಿ ಈ ಹುಳವನ್ನು ಹತೋಟಿ ಮಾಡಬಹುದು. ಇನ್ನೊಂದು ಎಲೆ ತಿಂತಕ್ಕಂಥ ಹುಳ, ಬ್ಲಾಕ್ ರೆಡ್ ಕ್ಯಾಟರ್ಪಿಲ್ಲರ್ ಅಂದ್ಕೊಂಡು, ಕಪ್ಪು ತಲೆ ತೆಂಗಿನ ಹುಳ ಅಂತಂದು ಬರುತ್ತೆ ಇದು. ಮತ್ತೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ರೋಗ ಬರ್ತಾ ಇದೆ, ಒಂದು ಒಣಗ್ತಾ ಇರುತ್ತೆ ಎಲೆಗಳೆಲ್ಲ. ಇವಕ್ಕೂ ಅದಕ್ಕೂ ಎರಡು ಹೋಲಿಕೆ ಇರುತ್ತೆ. ಹೆಂಗಿರುತ್ತೆ ಅಂದ್ರೆ, ಕಪ್ಪು ತಲೆ ತೆಂಗಿನ ಹುಳು ಹೆಂಗಿರುತ್ತೆ ಅಂದ್ರೆ, ಕೆಳಭಾಗದಲ್ಲಿ ಗ್ಯಾಲರಿಯನ್ನ ಕಟ್ಕೊಂಡು, ಅಂದ್ರೆ ಜಾಡನ್ನ ಕಟ್ಕೊಂಡು ಒಂಥರ, ಇದರಲ್ಲಿ ಜೊಲ್ಲಿಂದ ಮತ್ತೆ ಆ ನಾರಿನಿಂದ ಒಂದು ಜಾಡನ್ನ ಕಟ್ಟು, ಒಳಭಾಗದಲ್ಲಿ ಇದ್ಬಿಟ್ಟು ತಲೆ ಮಾತ್ರ ಹೊರಭಾಗದಲ್ಲಿ ಇದ್ಬಿಟ್ಟು ಹಸಿರನ್ನ ಕೆರೆದು ತಿನ್ನೋದ್ರಿಂದ ಮೇಲ್ಭಾಗದಲ್ಲಿ ನಾವು ಎಲೆ ಒಣಗ್ತಕ್ಕಂಥದ್ದ ನಾವು ನೋಡಬಹುದು. ಸೊ ಇದೇ ರೀತಿ ಒಂದು ರೋಗ ಬರುತ್ತೆ, ಅದು ಅಂಗಮಾರಿ ರೋಗ ಅಂತ ಬರುತ್ತೆ. ಅಂಗಮಾರಿ ರೋಗ ಆಕ್ಚುಲಿ ಬಂತಂದ್ರೆ ಮತ್ತೆ ಈ ಹುಳುಗೂ ಯಾವ ರೀತಿ ನಾವು ವ್ಯತ್ಯಾಸ ಮಾಡ್ಬೇಕಂದ್ರೆ, ಕೆಳಭಾಗದಲ್ಲಿ ಯಾವುದೇ ಒಂದು ಜಾಡಿರಲ್ಲ ಮತ್ತೆ ಹುಳ ಇರಲ್ಲ. ಸೊ ಅಂಗಮಾರಿ ರೋಗ ಇತ್ತಂದ್ರೆ ಜಸ್ಟ್ ಒಣಗಿರುತ್ತೆ, ಕೆಳಭಾಗ ಇದು ಮೇಲ್ಭಾಗದೆಲ್ಲ ಸೇರಿ ಕಂಟಿನ್ಯೂಸ್ ಆಗಿ ಒಣಗ್ತಾ ಇರುತ್ತೆ, ಬರಂಟ್ ಒಂಥರ ಸುಟ್ಟಂಗೆ ಕಾಣ್ತಾ ಇರುತ್ತೆ, ಕೆಳಭಾಗದಲ್ಲಿ ಯಾವುದೇ ತರ ತೊಂಡು ಟೈಪ್ ಇರೋದಿಲ್ಲ. ಸೊ ಅದನ್ನ ಅವೆರಡು ಲಕ್ಷಣದಿಂದ ನಾವು ಡಿಫ್ರೆನ್ಸ್ ಮಾಡಬಹುದು, ಇದು ಅಂಗಮಾರಿನ ರೋಗನ ಅಥವಾ ಎಲೆ ತಿಂತಕ್ಕಂಥ ರೋಗ. ಎಲೆ ತಿಂತಕ್ಕಂಥ ಹುಳ ಇತ್ತಂದ್ರೆ ಅಲ್ಲಿ ಕೆಳಭಾಗದಲ್ಲಿ ಗ್ಯಾಲರಿಯನ್ನು ಕಟ್ಕೊಂಡು ತಿಂತಕ್ಕಂಥದ್ದು. ಸೊ ಇದನ್ನ ಯಾವ ರೀತಿ ನಾವು ಹತೋಟಿವಿ, ಇದು ಸಾಮಾನ್ಯವಾಗಿ ಹೊಲದ ಹಂಚಿನ ಗಿಡಗಳಲ್ಲಿ ಸಾಕಷ್ಟು ನಮಗೆ ಕಾಣುತ್ತೆ. ಫಸ್ಟ್ ಪ್ರಾರಂಭದಲ್ಲಿ ಹೊಲದ ಹಂಚಿನಲ್ಲಿ ಬರ್ತಕ್ಕಂಥ ಒಂದು ಹುಳ, ಆಮೇಲೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದನ್ನ ನಾವು ಕೆಳಭಾಗದ ಎಲೆಗಳಲ್ಲಿ, ಹೊಲದ ಹಂಚಿನಲ್ಲಿ ಬರ್ತಕ್ಕಂಥದ್ದು ಮತ್ತೆ ಕೆಳಭಾಗದಿಂದ ಸ್ಟಾರ್ಟ್, ಯಾಕಂದ್ರೆ ಪೊಟಾಷಿಯಂಶ ಜಾಸ್ತಿ ಇರೋದ್ರಿಂದ ಇದು ಇಷ್ಟಪಡ್ತಕ್ಕಂಥದ್ದು ಕೆಳಭಾಗದ ಎಲೆಗಳನ್ನು ಇಷ್ಟಪಡುತ್ತೆ. ಸೊ ಹಂಗಾಗಿ ಇದನ್ನ ನಾವು 1-2 ಗರಿಗಳಲ್ಲಿ ನಾವು ನೋಡಿದ ತಕ್ಷಣ ನಾವು ಅದನ್ನ ಮುನ್ನೆಚ್ಚರಿಕೆ ತಗೊಂಡ್ರೆ ಅದನ್ನ ಹತೋಟಿ ಮಾಡಬಹುದು. ಏನಂದ್ರೆ ಆ ಫ್ರಾಂಟ್ಸ್ ಅನ್ನ ಅಂದ್ರೆ ಆ ಗರಿಯನ್ನ ಕಟ್ ಮಾಡ್ತಕ್ಕಂಥದ್ದು, 1/2 ಅಡಿ ಬಿಟ್ಟು ಕಟ್ ಮಾಡಿ ಅದನ್ನ ನಾವು ಬರ್ನ್ ಮಾಡೋದ್ರಿಂದ, ಸುಡೋದ್ರಿಂದ ಇದನ್ನ ಸ್ಪ್ರೆಡ್ ಆಗ್ತಕ್ಕಂಥದ್ದು ತಡಿಬಹುದು. ಒಂದು ವೇಳೆ ಒಂದ್ಕಿಂತ ಜಾಸ್ತಿ ಇದ್ದು ಸುಮಾರು ಕೆಲವು ಫ್ಲಾಟ್ಗಳಲ್ಲಿ ನೋಡಿದೀವಿ, ಸುಮಾರು ಗಿಡಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು, ಸುಮಾರು ಒಳಗೆ ಒಳವಾಗದಲ್ಲ ಸುಮಾರು ಗಿಡಗಳು ಇದು ಬರಂಟ ಪರಿಸ್ಥಿತಿ, ಎಂಟೈರ್ ಫ್ಲಾಟ್ ಅನ್ನು ನೋಡಿದೀವಿ ಕೆಲವು ಇದರಲ್ಲಿ 3-4 ಎಲೆಗಳು ಏನಾದ್ರು ಬಂತಿದ್ದಾರೆ ಸಿಂಪರಣೆಯನ್ನು ಸಹ ಮಾಡಬಹುದು ರಾಸಾಯನಿಕ ವಿಧಾನದಿಂದಲೂ ಇದನ್ನ ತೋಟಿ ಮಾಡಬಹುದು. ಏನ್ ಮಾಡಬಹುದು ಅಂದ್ರೆ, ರಾಸಾಯನಿಕ ವಿಧಾನದಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಇತ್ತಂದ್ರೆ ಅವಾಗ ಈಗ ತೋಟಗಾರಿಕೆ ಇಲಾಖೆಯಿಂದ ಒಂದು ಈ ಹುಳವನ್ನು ತಿಂತಕ್ಕಂಥ ಒಂದು ಹುಳವನ್ನು ಬಿಡುಗಡೆ ಮಾಡೋದಕ್ಕೆ ಅಲ್ಲಿ ಲ್ಯಾಬ್ ಇದೆ, ಲ್ಯಾಬ್ ಅಲ್ಲಿ ಪ್ರೊಡಕ್ಷನ್ ಮಾಡಿ ಕೊಡ್ತಕ್ಕಂಥದ್ದು ಒಂದು ರೈತರಿಗೆ ಫ್ರೀ ದರದಲ್ಲಿ ಅಂದ್ರೆ ಫ್ರೀಯಾಗಿ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ. ಸೊ ಗೋನಿಯೋಜಸ್ ನೆಪಾಂಟಿಡಿಸ್ ಅಂತ ಒಂದು ಪರತಂತ್ರ ಜೀವಿ, ಅಂದ್ರೆ ಯಾವುದೇ ಕೀಟ ಅಂದ್ರೆ ಅದಕ್ಕೆ ಕೀಟ ಪ್ರಕೃತಿನಲ್ಲಿ ಅದಕ್ಕೆ ಆದಂತಹ ಹುಳುಗಳು ಇರ್ತಾವೆ, ಅಂದ್ರೆ ತಿಂತಕ್ಕಂಥ ಹುಳ ಇರ್ತವೆ. ಸೊ ಆ ತರದ ಒಂದು ಹುಳ ಲಾರ್ವಲ್ ಸ್ಟೇಜಸ್ ಅಂದ್ರೆ ಮರಿಹುಳು ಸ್ಟೇಜ್ ಅಲ್ಲಿ ತಿಂತಕ್ಕಂಥ ಒಂದು ಹುಳ ಇದೆ. ಸೊ ಆ ಗೋನಿಯೋಜಸ್ ನೆಪಾಂಟಿಡಿಸ್ ತಂದು ನಾವು 15 ಜೊತೆ 15 ಪೇರ್ ಅಂದ್ರೆ ಒಂದು ಜೊತೆ ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಒಂದು 15 ಜೊತೆ ನಾವು ಹುಳವನ್ನ ಆ ಒಂದು ಟ್ಯೂಬ್ ಅಲ್ಲಿ ಕೊಡ್ತಾರೆ. ಒಂದೊಂದು ಗಿಡಕ್ಕೆ 15 ಜೊತೆ, ಅಲ್ಲಿ ಹೋಗ್ಬಿಟ್ಟು ಗಿಡದ ಹತ್ರ ಈ ರೀತಿ ಸಮಸ್ಯೆ ಇತ್ತಂದ್ರೆ ನಾವು ಅದಕ್ಕೆ ಡಿಫ್ರೆನ್ಸ್ ಮಾಡೋಕೆ, ಒಂದು ಅಂಗಮಾರಿ ರೋಗನ ಅಥವಾ ಇದನ್ನ ಎಲೆ ತಿಂತಕ್ಕಂಥ ಹುಳ ಅಂತ ನೋಡ್ಬೋದು. ಎಲೆ ತಿಂತಕ್ಕಂಥ ಹುಳ ಇದ್ರೆ ಈ ಹುಳವನ್ನ ಬಿಡಬಹುದು. ಹೋಗ್ಬಿಟ್ಟು ಆ ಟ್ಯೂಬ್ ಅನ್ನ ಟೆಸ್ಟ್ ಟ್ಯೂಬ್ ಟೈಪ್ ಇರುತ್ತೆ, ಆ ಟ್ಯೂಬ್ ಅನ್ನ ಹತ್ತಿ ಹಾಕಿ ಇಟ್ಟಿರ್ತಾರೆ. ಸೊ ಹತ್ತಿಯನ್ನು ತೆಗೆದ್ಬಿಟ್ಟು ಹಳ್ಳೆಯನ್ನ ನಾವು ಗಿಡದ ಹತ್ರ ನಿಂತ್ಬಿಟ್ಟು ಬಿಡೋದ್ರಿಂದ ಈ ಹುಳ ಹೋಗ್ಬಿಟ್ಟು ಎಲ್ಲೆಲ್ಲಿ ಹುಳ ಇದೆ ಅಲ್ಲಿ ಒಳಭಾಗದಲ್ಲಿ ಸ್ವಿಚ್ ಬಿಟ್ಟು ಮೊಟ್ಟೆ ಇಡ್ತಕ್ಕಂಥದ್ದು ಗೋನಿಯೋಜಿಸ್ ಪಂಡಿಟ್ ಮೊಟ್ಟೆ ಇಟ್ಟು ಮೊಟ್ಟೆಯಿಂದ ಹೊರಬಂದಂತ ಮರಿಗಳು ಎಲ್ಲ ಒಳಭಾಗದಲ್ಲಿ ಇರುತ್ತೆ, ದೇಹದ ಒಳಭಾಗದಲ್ಲಿ ಇರ್ತವೆ. ಅದು ಒಳಭಾಗದಲ್ಲಿ ಇರ್ಬಿಟ್ಟು ಅದಿರ್ತಕ್ಕಂಥ ಎಲ್ಲ ಅಂಶವನ್ನ ತಿಂದ್ಬಿಟ್ಟು ಅದನ್ನ ಸಾಯಿಸ್ತಕ್ಕಂಥದ್ದು. ಈ ರೀತಿ ಅದೇ ಸ್ಪ್ರೆಡ್ ಆಗ್ತಾ ಇರುತ್ತೆ, ಅಂದ್ರೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನ ನಾವು ರಾಸಾಯನಿಕ ಹೊಡಿದಂಗೆ ಇದನ್ನೇ ಮಾಡಿದ್ರು ಸಹ, ಅಂದ್ರೆ ಕಡಿಮೆ ಹಂತದಲ್ಲಿ ಇದ್ದಾಗ ಮಾತ್ರ ಇದನ್ನ ಮಾಡಿದ್ರೆ ಈ ಹುಳವನ್ನ ಹತೋಟಿ ಮಾಡಬಹುದು. ಒಂದು ವೇಳೆ ಈ ಹುಳ ನಿಮಗೆ ದೊರಕದಿದ್ದಲ್ಲಿ ಅಥವಾ ನಿಮಗೆ ಅಭಾವ ಇತ್ತಂದ್ರೆ ಅಲ್ಲಿ ಇಲಾಖೆನಲ್ಲಿ, ಸೊ ರಾಸಾಯನಿಕ ಸಿಂಪಡಣೆ ಸಹ ಮಾಡಬಹುದು. ನಾನು ಹೇಳ್ದಂಗೆ ಕಟ್ ಮಾಡಿ ಸುಟ್ಟು ಆಮೇಲೆ ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. ಒಂದು ಮಾನೋಕ್ರೋಟೋಪಸ್ ಕೀಟನಾಶಕವನ್ನ ಒಂದು ಲೀಟರ್ ನೀರಿಗೆ 1.5 ml ಹಾಕೊಂಡು ನೀವು ಕೆಳಭಾಗದ ಎಲೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. ಇನ್ನೊಂದು ಬಿಳಿನೊಣ, ಇತ್ತೀಚಿನ ದಿನಗಳಲ್ಲಿ ನಮಗೆ ಬಿಳಿನೊಣ ಸಾಕಷ್ಟು ಪ್ರಮಾಣದಲ್ಲಿ ಬಾಧಿಸ್ತಾ ಇದೆ, ಅಂದ್ರೆ ಅದರಲ್ಲೂ ಎಸ್ಪೆಷಲಿ ಹೈಬ್ರಿಡ್ ತೆಂಗಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಸಾಕಷ್ಟು ಸ್ಯಾಂಪಲ್ಸ್ ತರ್ತಾ ಇರ್ತಾರೆ. ಗರಿಯ ಮೇಲ್ಭಾಗದಲ್ಲಿ ಕಪ್ಪಾಗಿರುತ್ತೆ, ಎಲ್ಲನ ಎಲೆಗಳೆಲ್ಲ ಕಪ್ಪಾಗಿರುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಆಕ್ಚುಲಿ ಅದರ ಎಲ್ಲಿ ಎಲೆಗಳು ಕಪ್ಪಾಗಿದಾವೆ ಮೇಲ್ಭಾಗದಲ್ಲಿ, ಅದರ ಮೇಲ್ಭಾಗದಲ್ಲಿ ಇವು ಬಿಳಿ ನೊಣಗಳು ಅಂತಂದು ಹೊಸ ಹುಳ, ಇದು ಕಳೆದ 2 ವರ್ಷದಿಂದ ನಮಗೆ ಬಂದಿರತಕ್ಕಂಥದ್ದು, ರಿಪೋರ್ಟ್ ಆಗಿರ್ತಕ್ಕಂಥದ್ದು. ಗರಿಯ ಕೆಳಭಾಗದಲ್ಲಿ ಇದು ಸಾಕಷ್ಟು ಪ್ರಮಾಣದಲ್ಲಿ ಬಿಳಿ ರೂಪದಲ್ಲಿ, ಬಿಳಿ ಹಿಟ್ಟಿನ ರೂಪದಲ್ಲಿ ಕಾಣಿಸ್ತಾ ಇರತ್ತೆ ಬಿಳಿ ನೊಣ. ಸೊ ಅದು ಒಂಥರ ಮೊಟ್ಟೆ ಇರ್ತಕ್ಕಂಥದ್ದೆಲ್ಲ ಒಂದು ರೌಂಡ್ ಆಗಿ ಮೊಟ್ಟೆ ಇರ್ತಕ್ಕಂಥದ್ದು, ಬೆಳ್ಳು ಕಡ್ತಾ ಇರುತ್ತೆ, ಅದರ ಹುಳುಗಳೆಲ್ಲ ಬೆಳಗ್ಗೆ ವೈಟೇ ಇರುತ್ತೆ ಬಿಳಿ, ಅದಕ್ಕೆ ಬಿಳಿ ನೊಣ ಅಂತ ಕರೆಯೋದು. ಸೊ ಇದು ಸಾಕಷ್ಟು ಪ್ರಮಾಣದ ಅಲ್ಪಾವಧಿ ಕೀಟ, ಅಲ್ಪಾವಧಿನಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಬಂದ್ಬಿಡುತ್ತೆ, ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಇದು ಸಾಕಷ್ಟು ಪ್ರಮಾಣದಲ್ಲಿ 1-2 ಇದರಲ್ಲಿ ಗರಿಗಳಲ್ಲಿ ಕಾಣಿಸಿ ಇಡೀ ಎಂಟೈರ್ ಗಿಡಕ್ಕೆ ಸ್ಪ್ರೆಡ್ ಆಗಿ ಗಿಡಗಳು ಒಣಗ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಸೊ ಇದನ್ನ ಈ ರೀತಿ ಏನಾದರೂ ಕಪ್ಪು ಶಿಲೀಂಧ್ರ ಕಾಣಿಸ್ತಂದ್ರೆ ಅಂದ್ರೆ ಏನಾಗುತ್ತಂದ್ರೆ ಇದು ಯಾಕೆ ಕಪ್ಪಾಗುತ್ತಂದ್ರೆ ಎಲೆಗಳು ಈಗ ಎರಡನೇ ಎಲೆನಲ್ಲಿ ಕೆಳಭಾಗದಲ್ಲಿ ಇದ್ಬಿಟ್ಟು ಇದು ರಸ ಹೀರ್ತಕ್ಕಂಥದ್ದು, ರಸ ಹೀರ್ಬೇಕಾರೆ ಏನಂತೆ ಮಲವನ್ನು ಹಾಕುತ್ತೆ, ವೇಸ್ಟ್ ಅನ್ನು ಹಾಕದಂತೆ, ಅಂದ್ರೆ ಸಿಹಿ ವಸ್ತುವನ್ನು ಒಂಥರ ಎಣ್ಣೆ ರೂಪದಲ್ಲಿ ಫಸ್ಟ್ನೇ ಗರಿಗೆ ಮೇಲ್ಭಾಗಕ್ಕೆ ಹಾಕುತ್ತೆ. ಸೊ ಹಂಗಾಗಿ ಆ ಎಣ್ಣೆ ರೂಪದಲ್ಲಿ ಇರತಕ್ಕಂಥದ್ದು ಮಲ, ಅದರ ಮೇಲೆ ಕಪ್ಪು ಶಿಲೀಂಧ್ರ ಬೆಳೀತದೆ. ಕಪ್ಪು ಶಿಲೀಂಧ್ರ ಅಂದ್ರೆ ಕ್ಯಾಪ್ನೋಡಿಯಂ ಫಂಗಸ್ ಅಂತಂದು ಒಂದು ಶಿಲೀಂಧ್ರ, ಅದು ಜೀವ ಮಾಡದ ಅಂತ ಇದು ಸಿಹಿ ವಸ್ತು ಮೇಲೆ ಜೀವನ ಸಾಕ್ತಕ್ಕಂಥದ್ದು. ಅದು ಬೆಳೆದು ಬಿಟ್ಟು ಕಪ್ಪು ಶಿಲೀಂಧ್ರ ಬೆಳೆಯೋದ್ರಿಂದ ಏನಾಗುತ್ತೆ, ಆಹಾರ ತಯಾರು ಮಾಡ್ತಕ್ಕಂಥ ಒಂದು ಕ್ರಿಯೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ, ಆ ಕ್ರಿಯೆ ಅಡಚಣೆ ಆಗಿಬಿಟ್ಟು ಕಂಪ್ಲೀಟ್ ಕ್ಲೋಸ್ ಆಗುತ್ತೆ, ಏನು ಉಸಿರಾಟನೇ ಇರಲ್ಲ ಗರಿನಲ್ಲಿ. ಯಾಕಂದ್ರೆ ಗರಿ ರೆಗ್ಯುಲರ್ ಆಗಿ ಉಸಿರಾಡ್ತಕ್ಕಂಥದ್ದು, ಯಾವಾಗ ಈ ಶಿಲೀಂಧ್ರ ಬೆಳೀತೈತೆ ಅವಾಗ ಉಸಿರಾಟ ಇಲ್ದಂಗಾಗಿ ಆಹಾರ ತಯಾರು ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ಅಡಚಣೆ ಆಗೋದ್ರಿಂದ ಏನಾಗುತ್ತೆ, ಗಿಡ ಕ್ರಮೇಣವಾಗಿ ಒಣಗಕ್ಕೆ ಆರಂಭವಾಗುತ್ತೆ. ಸೊ ಇದನ್ನ ಯಾವ ರೀತಿ ಹತೋಟಿ ಮಾಡೋದು, ಈ ರೀತಿ ಕಾಣಿಸಿದ ತಕ್ಷಣ ಬಿಳಿ ಮೊಟ್ಟೆಗಳು ಅಥವಾ ಬಿಳಿ ನೊಣಗಳು ಕಾಣಿಸ್ತಂತ ಗರಿನಲ್ಲಿ ಅವ ಸಿಂಪಡಣೆಯನ್ನು ನಾವು ಮಾಡಬೇಕಾಗತ್ತೆ. ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡೋದ್ರಿಂದ, ಈ ರಾಸಾಯನಿಕ ಬದಲು ಬೇವಿನ ಎಣ್ಣೆಯನ್ನು ಸಿಂಪಡಣೆ, ಈಗ ಅಂದ್ರೆ ಗಾಣದಲ್ಲಿ ತೆಗೆದಕ್ಕಂಥ ಎಣ್ಣೆ ತೆಗಿತಾರೆ ಬೇವಿನ ಎಣ್ಣೆಯನ್ನು. ಸೊ ಆ ಬೇವಿನ ಎಣ್ಣೆಯನ್ನು 20 ml 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡೋದು, ಅಂದ್ರೆ ಫಸ್ಟ್ ಇದು ನೀರಿನಲ್ಲಿ ಕರಗಲ್ಲ, ನಾವು ಸೋಪಿನ ದ್ರಾವಣದಲ್ಲಿ ಈಗ 1 ಲೀಟರ್ ನೀರಿಗೆ 1 ml ಸೋಪಿನ ದ್ರಾವಣವನ್ನು, ಅಂದ್ರೆ ಅದರ 20 ml 1 ml ಸೋಪಿನ ದ್ರಾವಣವನ್ನು ಮಿಕ್ಸ್ ಮಾಡಿ ಅದನ್ನು ಕರಗಿಸಿಬಿಟ್ಟು ಹಾಲಿನಂತಕ್ಕಂಥ ದ್ರಾವಣವನ್ನು ನಾವು ನೀರಿಗೆ ಹಾಕಿಬಿಟ್ಟು 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಇದನ್ನು ಹತೋಟಿ ಮಾಡಬಹುದು, ಇದನ್ನು ಎಫೆಕ್ಟಿವ್ ಆಗಿ ಹತೋಟಿ ಮಾಡಬಹುದು. ಕೆಲವು ಕೀಟನಾಶಕಗಳಿದಾವೆ, ಬೇವಿನ ಎಣ್ಣೆ ಸಿಗಲಿಲ್ಲ ಅಂದ್ರೆ ಕೆಲವು ಅಸಿಟಮಿಫ್ರಿಡ್ ಇದೆ ಅಥವಾ ಅಸಿಫೇಟ್ ಅಂತ ಬರುತ್ತೆ, ಮತ್ತೆ ಲ್ಯಾನ್ಸರ್ ಗೋಲ್ಡ್ ಅಂತ ಬರುತ್ತೆ. ಈಗ ಅಸಿಫೇಟ್ ಆತಂದ್ರೆ ನಾವು 1.5 gram ಹಾಕೊಂಡು ಲೀಟ್ರಿಗೆ ಸಿಂಪಡಣೆ ಮಾಡಬಹುದು, ಅಸಿಟಮಿಫ್ರಿಡ್ ಆದ್ರೆ 1/2 gram ಹಾಕೊಂಡು ನಾವು ಸಿಂಪಡಣೆ ಎಲೆಯ ಕೆಳಭಾಗಕ್ಕೆ ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಮಾಡಬಹುದು. ಇಷ್ಟು ಕೀಟಗಳು ತೆಂಗಿನಲ್ಲಿ ಬರ್ತಕ್ಕಂಥ ಕೀಟಗಳು ಮತ್ತೆ ಯಾವ ರೀತಿ ಲಕ್ಷಣಗಳು ಇರ್ತವೆ ಮತ್ತೆ ಅದನ್ನ ಯಾವ ರೀತಿ ಹತೋಟಿ ಮಾಡೋದ್ರ ಬಗ್ಗೆ ನಾನು ತಿಳಿಸಿದ್ದೀನಿ. ಇನ್ನ ಏನಾದರೂ ನಿಮಗೆ ಈಗೇನು ಹೇಳಿದ್ದೇನೆ ಕೀಟಗಳು ಅದಕ್ಕಿಂತ ಏನಾದರೂ ಬೇರೆ ಥರದ್ದು ನಿಮಗೆ ಸಮಸ್ಯೆ ಇತ್ತಂದರೆ ತೆಂಗಲ್ಲಿ ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಬಹುದು ಅಥವಾ ಸಂಪರ್ಕಿಸ್ಬೋದು. ನಾವು ಫೋನ್ ನಂಬರ್ ಹೇಳ್ತಿದ್ದೀನಿ, 9900435172, ಇದಕ್ಕೆ ನಂಬರ್ಗೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಮ್ಮ ಮುಖ್ಯಸ್ಥರನ್ನ ಸಂಪರ್ಕ ಮಾಡಬಹುದು. ನಮಸ್ಕಾರ. ಇದುವರೆಗೂ ತೆಂಗಿನ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರು ಹಾಗೂ ಕೀಟಶಾಸ್ತ್ರ ವಿಜ್ಞಾನಿಗಳಾದ ಟಿ ರುದ್ರಮುನಿ ಅವರಿಂದ ಭಾಷಣ ಕೇಳಿದಿರಿ. ಗರ್ಮಿ ಕಾ ಮೌಸಮ್ ಛುಟ್ಟಿಯೋ ಕೆ ಸಾಥ್ ಜಾನ್ಲೇವಾ ಲೂ ಭಿ ಲಾತಾ ಹೈ. ಲೂ ಸೆ ಬಚ್ನೆ ಕೆ ಲಿಯೆ ಖೂಬ್ ಪಾನಿ ಪಿಯೆ, ಖಾಸ್ ಕರ್ ಜಬ್ ಬಹುತ್ ಪಸೀನಾ ಆ ರಹಾ ಹೋ ತಬ್. ORS, ನಿಂಬೂ ಪಾನಿ, ಛಾಚ್ ಇತ್ಯಾದಿ ಪಿಯೆ. ಚಾಯ್, ಕಾಫಿ ಔರ್ ಕೋಲ್ಡ್ ಡ್ರಿಂಕ್ಸ್ ಪೀನಾ ಟಾಲೆ. ಧೂಪ್ ಸೆ ಬಚೆ, ಖಾಸ್ ಕರ್ 11 ಸೆ 4 ಕೆ ಬೀಚ್. ಹಲ್ಕೆ ರಂಗ್ ಕೆ ಆರಾಮದಾಯಕ ಕಪಡೆ ಪಹನೆ. सिंथेटिक कपड़े ना पहने। बाहर जाते समय पीने का पानी साथ रखें। छाता, टोपी, गमछा, पगड़ी या दुपट्टे से सर को ढकें। धूप में अधिक शारीरिक परिश्रम टालें। यदि कार्य अनिवार्य है तो बीच में आराम करें। ये सावधानियां आपकी जान बचा सकती है। आपके हित में तत्पर NDMA। ಈ ಕೇಳಿ ಒಂದು ಜನಪದ ಗೀತೆ. ಇದುವರೆಗೂ ಜನಪದ ಗೀತೆಯನ್ನ ಕೇಳಿದಿರಿ. ಈಗ ಪೇಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ. ಕಡಲೆಕಾಳು ಅವರೇಜ್ ಇಡಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4,713 ರೂಪಾಯಿಗಳು. ಹತ್ತಿ ಕ್ವಿಂಟಾಲ್ಗೆ 7,777 ರೂಪಾಯಿಯಿಂದ 12,012 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 1,860 ರೂಪಾಯಿಯಿಂದ 1,870 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ 2,056 2,317 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 1,871 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆ ಧಾರಣೆ. ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 44,029 ರೂಪಾಯಿಗಳಿಂದ ಗರಿಷ್ಠ 48,909 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6,500 ರೂಪಾಯಿಂದ 7,000 ರೂಪಾಯಿಗಳು. ಬೂದುಕುಂಬಳಕಾಯಿ 800 ರೂಪಾಯಿಂದ 1,800 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ 2,800 3,500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ 1,300 2,000 ರೂಪಾಯಿಗಳು. ಹುಳಿಕಾಯಿ ಬೀನ್ಸ್ ಹೋಲ್ ಕ್ವಿಂಟಾಲ್ಗೆ 4,000 ರೂಪಾಯಿಂದ 5,000 ರೂಪಾಯಿಗಳು. ಬೀಟ್ರೂಟ್ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,400 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ 600 ರೂಪಾಯಿಂದ 1,000 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಾಲ್ಗೆ 600 ರೂಪಾಯಿಂದ 1,000 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,600 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ 400 ರೂಪಾಯಿಂದ 600 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ 4,000 ರೂಪಾಯಿಂದ 5,500 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,500 ರೂಪಾಯಿಗಳು. ಸಪೋಟಾ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ 1,000 ರೂಪಾಯಿಂದ 1,500 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,600 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಾಲ್ಗೆ 3,000 ರೂಪಾಯಿಂದ 8,000 ರೂಪಾಯಿಗಳು. ದ್ರಾಕ್ಷಿ ಕ್ವಿಂಟಾಲ್ಗೆ 3,500 ರೂಪಾಯಿಂದ 4,000 ರೂಪಾಯಿಗಳು. ಅವರೇಕಾಯಿ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,500 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ 3,093 ರೂಪಾಯಿಂದ 6,312 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ 1,500 ರೂಪಾಯಿಂದ 2,000 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ 1,500 ರೂಪಾಯಿಂದ 2,000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ 1,400 ರೂಪಾಯಿಂದ 2,000 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ 6,000 ರೂಪಾಯಿಂದ 6,500 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 2,011 ರೂಪಾಯಿಂದ 2,381 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ 4,000 ರೂಪಾಯಿಂದ 4,500 ರೂಪಾಯಿಗಳು.